ಮಗೆ ಮಂತ್ರಿ ನಂಬಿಸೋಗೆ ಯಾಜ್ಞಾವ ಬೋಯ ವೇಗೆ ನಿಕ ಚಂಡ ವ್ಯಾಘ್ರ ಆದಿ ಉನ್ನತ್ ಹಿಮಾಲ ದೇಸೆ ಹಾ ಮತ್ವ ಇಂಟವಿ ಮೇ ಬೋ ದುಃಖ ವಿದಿಂಟವೆನ್ನೆ ನವ ತಿನ್ನ ಮಾಲಿಗಾವೆ ಸಿದೇವಿನೇನು ಮಾಗೆ ಸೌನೇ ಅಸಾಪನ್ ನಂಬ ಮಂತ್ರಿ ದೇವಿ ಮೋನಿ ದುಷ್ಕರೌ ಹೇ ಪಲಾದೆ ಮಟಯನ್ ದಿನ್ ದೇವಿ ಮಗೆ ಬಿಸೌನೇ ಅಸಾಪನ್ ನಂಬ ಮಂತ್ರಿ ದೇವಿ ಮೋನಿ ದುಷ್ಕರೌ ಪಲಾತೆ ಮಟಯನ್ನ ತಿನ್ನ ದೇವಿ ಮೇಘಂಗುಲು ಪೈದ ದೇಸೆ ಬೇಯಂತ ನುಂಬಟ ಹಿಮಯೇ ಮೇಘಂಗುಲು ಪೈದ ದೇಸೆ ಬೇಯಂತ ನುಂಬಟ ಹಿಮಯೇ ಗೋಸ್ತಿಂತ ಕುಲಿ ಸೆ ವಿಷಭೋರ ಸರ್ಪ ಕವನೆ ಬೆಟೌ ಎಹಿ ನಿಧನ್ನೆ ನುಬ ಚಂದ್ರ ಮಡಲ ವೆನ್ನೆ ಸಾ ಬೆಟೌ ಎಹಿ ನಿಧನ್ನೆ ಆಮತೆ ನೊಲಾ ದರೋ ನವ ತಿನ್ನ ಬಿಸೌ ನಂಗರೆ ನುಬ ನೊದಿ ಎತಿರ ರಟ್ಟಾ ದರು ನೊದಿ ವಹಲ್ ಅಮಟಾನುಬ ನೊದಿ ಇತೇರ ರಟ್ಟಾ ದರು ನೊದಿ ವಹಲ್ ಅಮಟಾ ದಿವಿ ತುದ ತೊಪರ ಕಿನ್ನಂ ನೊಪುರ ಎಹೆತ್ತಿರುಂದಂ ವಿಷಗೋರ ಸ್ವರೂಪ ಕವನೆ ನುಬ ಚಂದ್ರ ಮಡಲ ವೆನ್ನೆ ಸಾಪೆಟೌ ಎಹಿ ನಿಧನ್ನೆ ನುಬ ಚಂದ್ರ ಮಡಲ ವೆನ್ನೆ ಸಾಪೆಟೌ ಎಹಿ ನಿಧನ್ನೆ ಹಿಮವತ್ತಟ ಎವಿತ್ ಏನೆನ್ ಸಿತ ಸಂದುನ್ ಅವರ ಪನ್ನೆ ಮಗೆ ಬಿಸೌನೆ ಅಸಾಪನ್ ನುಬ ಮಂತ್ರಿ ದೇವಿ ನೋನೆ ದುಷ್ಕರೌ ಏ මට යන්න දෙන්න දේවි මගේ බිසවුනේ අසාපන් නුඹ මන්ති දේවි නෝනේ දුෂ්කර උත්තේ පලාතේ මට යන්න දෙන්න දේවි